ಹೌದು, ಆದ್ರೆ ಇದನ್ನ ಅಧ್ಯಯನ ಮಾಡಲಿಕ್ಕೆ ಅಥವಾ ಇಲ್ಲಿಗೆ ನೋಡ್ಲಿಕ್ಕೆ ಬರುವಂತಹ ಪ್ರವಾಸಿಗರು ಇರ್ತಾರಲ್ಲ, ಅವರ ಒಂದು ಗುಣನಡತೆಯು ಹೇಗಿರ್ತದೆ ಅಂತ ನಾವು ಅಧ್ಯಯನ ಮಾಡಬೇಕು. ಹೌದೌದು, ಅದನ್ನ ನೋಡ್ಬೇಕು. ಯಾಕಂತ ಹೇಳಿದ್ರೆ ಕೆಲವರು ಅದರ ಅಧ್ಯಯನಶೀಲತೆಯಿಂದಾನೆ ಬಂದಿರ್ತಾರೆ, ಕುತೂಹಲದಿಂದ. ಇನ್ನು ಕೆಲವರು ಸುಮ್ಮನೆ ಟೈಮ್ ಪಾಸ್ ಬಂದವರಲ್ಲ. ಈ ಕೃಷಿ ಅವರಿಗೆ ಈಗ ಯಾಕಂದ್ರೆ ಈಗ ಮಡಕೆ ಮಾಡೋದು ಮತ್ತು ಬೇರೆ ಬೇರೆ ರೀತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಈ ಕರಕುಶಲ ಇದೆಲ್ಲ ಇದೆ, ಅದನ್ನೆಲ್ಲ ತೋರಿಸೋದೊಂದು ವ್ಯವಸ್ಥೆ ಮಾಡಿದ್ದಾರೆ. ಆ ಜನರಿಗೆ ಅದರಿಂದ ಆದಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನೇ ಜನ ಅದನ್ನು ಹೇಗೆ ಬಳಸ್ಕೋತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ, ಬಂದವರು ಅದಕ್ಕೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಈಗ ಬರ್ತಾ ಇದಾರೆ ಜನ, ತುಂಬಾ ಅದನ್ನ ಆ ತರ ಆಗ್ತದೆ ಅಂತ. ಯಾಕಂದ್ರೆ ಜೋಡಾ ತಾಲೂಕಿನ ಒಳಗಿನ ಪ್ರದೇಶದಲ್ಲಿ ಅಲ್ಲಿ ಕಾಡು ಇರೋದ್ರಿಂದ ಅವ್ರಿಗೆ ಕೃಷಿ ಬಿಟ್ಟರೆ ಬೇರೆ ಏನು ಮಾಡೋದಾಗಲಿಲ್ಲ. ಏನು ಜನ ಪ್ರವಾಸಿಗರು ತುಂಬಾ ಜನ ಕಾಡಿನ ಪ್ರದೇಶದಿಂದ ಹೋಗ್ತಾ ಇದ್ರೆ ಅಲ್ಲಿರೋ ಕೆಲವಷ್ಟು ಪ್ರಾಣಿಗಳು ಅವುಗಳಿಗೂ ತೊಂದರೆ ಆಗುವ ಚಾನ್ಸ್. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಎಸಿತೀವಿ, ಇನ್ನೇನೋ ಮಾಡ್ತೀವಿ. ಅಲ್ಲಿನ ಪ್ರಾಣಿ ಕಂಡ್ರೆ ಅದಕ್ಕೊಂದು ಕಲ್ಲು ಹೊಡೆದೋಗ್ತೀವಿ, ಒಂದ್ ಚಿರತೆ ಕಂಡ್ರೆ ಅದಕ್ಕೂ ಏನು ಮಾಡೋ ಜನರು ಇದಾರೆ. ಈ ತರ ಮಾಡಿದ್ರೆ ಆ ಪ್ರಾಣಿಗಳಿಗೂ ತೊಂದರೆ ಆಗ್ಬೋದು. ಅದನ್ನೆಲ್ಲ ಮಾಡದೇನೆ ನಾವು ನಾಗರಿಕರಂತೆ ವರ್ತಿಸ್ಕೊಂಡು ಹೋಗಿದ್ರೆ ಅಲ್ಲಿ ನಾವು ರೂಪಕ್ಕೆ ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಈಗ ಇತ್ತೀಚಿನ ವರ್ಷಗಳಲ್ಲಿ ಸ್ಟಾರ್ಟ್ಅಪ್ ಅಂತ ಒಂದು ಬಂತಲ್ಲ, 2015-16 ಅಂದಾಜಿಗೆ ಬಂತು, ಪ್ರಾರಂಭ ಆಯಿತು. ಆವಾಗ ಬಹಳ ಬೆರಳೆಣಿಕೆ ಎಷ್ಟು ಮಾತ್ರ ಈ ಸ್ಟಾರ್ಟ್ಅಪ್ ಕಂಪನಿಗಳಿದ್ದವು. ಆ ನಂತರದ ವರ್ಷಗಳಿಗೆ ಅಂದರೆ ಈಗ 10 ವರ್ಷ ಮುಗಿಯುತ್ತಿವಾಗ, ಈ 10 ವರ್ಷಗಳಲ್ಲಿ ಸುಮಾರು 2 ಲಕ್ಷ ಸ್ಟಾರ್ಟ್ಅಪ್ಗಳು ಆರಂಭವಾಗಿವೆ ಭಾರತದಲ್ಲಿ. ಇದರ ವಿಶೇಷತೆ ಏನು ಅಂತಂದ್ರೆ, ಉದ್ಯೋಗವನ್ನು ಅರಸಿಕೊಂಡು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ರಲ್ಲ ಡಾಲರ್ ಲೆಕ್ಕದಲ್ಲಿ ಹಣ ಸಂಪಾದನೆ ಮಾಡಬಹುದು ಅಂತ, ಅಂತಹ ಬುದ್ಧಿವಂತ ಜನರೆಲ್ಲ ಈಗ ಭಾರತದಲ್ಲಿ ಉಳ್ಕೊಂಡು ಅವರು ಸ್ವಂತ ಉದ್ಯೋಗ ಮಾಡುವುದರ ಜೊತೆ ಜೊತೆಗೆ ಒಂದು 16 ಜನರಿಗೆ ಉದ್ಯೋಗವನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳಿ. ದೇಶಕ್ಕೂ ಕೂಡ ವಿದೇಶಿ ವಿನಿಮಯ ಸಿಗ್ತಾ ಇದೆ. ಮತ್ತೆ ಹೌದು, ಈ ಡಾಲರ್ ಅಲ್ಲಿಗೆ ಹೋಗಿ ತಗೋಕ್ಕಿಂತ ಇಲ್ಲಿ ಕುಂತೇನೆ ಅವರಿಗೆ ಈ ಸಾಫ್ಟ್ವೇರ್ ಗಳನ್ನು ಇನ್ನೇನನ್ನ ಎಕ್ಸ್ಪೋರ್ಟ್ ಮಾಡಿ ಅದನ್ನು ಡಾಲರ್ ಸಂಪಾದನೆ ಮಾಡ್ತಾ ಇದಾರೆ. ನಮ್ಮ ದೇಶಕ್ಕೂ ಆದಾಯ ಆಗ್ತಿದೆ, ನಮ್ಮ ಉದ್ಯೋಗನೂ ಸೃಷ್ಟಿ ಆಗ್ತಿದೆ, ಮತ್ತು ನಾವು ಸ್ವಾವಲಂಬನೆ ಆಗ್ತದೆ. ಇನ್ಯಾರ್ದೋ ಕೆಳಗೆ ಹೋಗಿ ನಿಂತು ಅವರೇನೋ ಫೈರ್ ಮಾಡಿದ್ರು, ಇನ್ನೇನೋ ಮಾಡಿದ್ರು, ಅದನ್ನ ನೋಡ್ತಾ ಇರ್ತಾರೆ. 5,000 ಎಂಪ್ಲಾಯಿಗಳನ್ನ ಒಂದೇ ಸಲ ಕಿತ್ತಾಕಿದ್ರು, ಅವೆಲ್ಲ ಏನಿರೋದಿಲ್ಲ, ನಾವೇ ನಮ್ಗೆ ನಾವೇ ರಾಜರು. ಮನಸ್ಸಿಗೆ ಬಂದ ಹಾಗೆ ಅದನ್ನ ಮಾಡಿಸಿ ಅದನ್ನ ಡೆವಲಪ್ ಮಾಡಬಹುದು. ಮೊನ್ನೆ ಯಾವುದೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೇರಳದ ಒಬ್ಬರು ಮಹಿಳೆ 10 ಲಕ್ಷ ರೂಪಾಯಿ ಬಂಡವಾಳವನ್ನ ತೊಡಗಿಸಿಕೊಂಡು, ಸುಮಾರು 6-7 ವರ್ಷ ಆಗಿರಬೇಕು, 10 ಲಕ್ಷ ರೂಪಾಯಿ ಬಂಡವಾಳವನ್ನ ತೊಡಗಿಸಿಕೊಂಡು ಇವತ್ತು ಅವರ ಕೆಳಗಡೆ ಕೈ ಕೆಳಗೆ ಅಂತ ಹೇಳುದಿಲ್ಲ, ಅವರ ಜೊತೆಯಾಗಿ ಕೆಲಸ ಮಾಡುವಂತವರು ಸುಮಾರು 400 ಜನ ಇದ್ದಾರಂತೆ. ಇವತ್ತು ಸುಮಾರು 10 ಕೋಟಿ ವ್ಯವಹಾರವನ್ನ ಅವರು ಮಾಡ್ತಾ ಇದ್ದಾರೆ ಅಂತ. ಈ ಸ್ಟಾರ್ಟ್ಅಪ್ ಎನ್ನುವ ತಾಕತ್ತು ಏನು ಅಂತ ನಾವು ತಿಳ್ಕೊಬೇಕಲ್ವಾ. ಮತ್ತೆ ಶಾಮಣ್ಣ, ಈ ನಮ್ಮ ಉತ್ತರ ಕನ್ನಡದ ಬಗ್ಗೆ ನಾವು ಯೋಚನೆ ಮಾಡಿದ್ರು, ಉತ್ತರ ಕನ್ನಡದಲ್ಲಿ ಸಂಪನ್ಮೂಲ ಭರಿತವಾದಂತಹ ಜಿಲ್ಲೆ, ನಿಸರ್ಗದತ್ತ ಸಂಪನ್ಮೂಲಗಳು ತುಂಬಾ ಇದೆ, ಅದನ್ನ ನಾವು ಪ್ರವಾಸೋದ್ಯಮ ಕೂಡ ಸಾಕಷ್ಟು ಅವಕಾಶಗಳಿವೆ. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕೋಕಮ್ಮೆ ಅಂತ ಇಟ್ಕೊಳ್ಳಿ ಶಾಮಣ್ಣ, ಪುನರ್ಪುಳಿ. ಈ ಅದನ್ನ ಮುಂಚೆ ನಾವು ಆ ಸೀಸನ್ ಅಲ್ಲಿ ಹಣ್ಣು ಸಿಗ್ತಾ ಇತ್ತು, ಅದನ್ನ ನಾವು ಹಾಗೆ ಬಳಸ್ತಿದ್ವಿ, ಜ್ಯೂಸ್ ಇಡ್ತಿದ್ವಿ. ಆದ್ರೆ ಈಗ ಅದು ಒಂದು ಈ ಸ್ಟಾರ್ಟ್ಅಪ್ ಕಂಪನಿ ಅಂತ ತುಂಬಾ ಜನ ಮಹಿಳೆಯರು ಅದನ್ನ ಮಾಡ್ತಾ ಇದ್ದಾರೆ ಈಗ. ಅದರಿಂದ ಸಿರಪ್ ಮಾಡ್ತಾ ಇದ್ದಾರೆ, ಸ್ಕ್ವಾಶ್ ಮಾಡ್ತಾ ಇದ್ದಾರೆ, ಆಮೇಲೆ ಜ್ಯಾಮ್ ಮಾಡ್ತಾ ಇದ್ದಾರೆ, ಮೌಲ್ಯವರ್ಧನೆಗೊಳಿಸಿ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಮಾರಾಟ. ಕೆಲವಷ್ಟು ಇದನ್ನ ಕುಡಿಯೋದಕ್ಕಿಂತ ಇಂಥವನ್ನು ಕುಡಿದ್ರೆ ಮನುಷ್ಯನ ಆರೋಗ್ಯಕ್ಕೂ ಒಳ್ಳೇದು, ಶಮನವಾಗ್ತದೆ ಮತ್ತು ತುಂಬಾ ನೈಸರ್ಗಿಕವಾಗಿರ್ತದೆ. ಅದರಲ್ಲಿ ಏನೋ ಹಾಕಿ ಅದ್ರ ಬೀಜದಿಂದ ಬೆಣ್ಣೆ ತೆಗಿತಾರೆ ಶಾಮಣ್ಣ, ಅದನ್ನು ಉಪಯೋಗಿಸ್ತಾರೆ. ಅಲ್ಲ, ಸಾಂಪ್ರದಾಯಿಕವಾಗಿಯೂ ಕೂಡ ಇಂತಹ ಈ ಬೀಜದಿಂದ ತೆಗೆದಿರುವಂತಹ ಎಣ್ಣೆಯನ್ನ ಈ ಕಾಲು ಒಡೆಯುವುದಂತ ಇರ್ತದಲ್ಲ, ಅಂತಕ್ಕೆ ಔಷಧಿಯಾಗಿ ಉಪಯೋಗಿಸ್ತಾ ಇದ್ರು. ಮತ್ತೆ ಶಾಮಣ್ಣ, ಈ ಸ್ಟಾರ್ಟ್ಅಪ್ ಕಂಪನಿ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಎಷ್ಟೊಂದು ಅನುಕೂಲತೆ ಇದೆ ಅಂತಂದ್ರೆ, ಈ ಪುನರ್ಪುಳಿ ಸಿಪ್ಪೆಯ ಬಗ್ಗೆ ಮಾತನಾಡುವಾಗ ಇನ್ನೊಂದು ವಿಷಯ ನೆನಪಾಯ್ತು ನೋಡು, ಈ ಅಡಿಕೆ ಸಿಪ್ಪೆ ಇದೆಯಲ್ಲ, ಅಡಿಕೆ ಸಿಪ್ಪೆಯಿಂದ ಬಟ್ಟೆಯನ್ನು ಕೂಡ ತಯಾರು ಮಾಡ್ತಾರಂತೆ. ಆ ಪ್ರಯತ್ನವು ಕೂಡ ನಡೀತಾ ಇದೆ. ಎಷ್ಟು ಖುಷಿಯ ವಿಚಾರ ಅಲ್ವಾ. ಒಂದು ಕಾಲದಲ್ಲಿ ಒಲೆ ಹೊತ್ತಿಸುವುದಕ್ಕೆ ಬೆಂಕಿ ಮಾಡಲಿಕ್ಕೆ ಅಂತ ಉಪಯೋಗಿಸ್ತಾ ಇದ್ವಲ್ಲ, ಅಂತದನ್ನ ಉಪಯೋಗಿಸಿಕೊಂಡು ಎಷ್ಟೆಲ್ಲ ಮಾಡಬಹುದು. ಬಾಳೆಯ ನಾರಿನಿಂದ ಬಟ್ಟೆ ತಯಾರು ಮಾಡ್ತಾ ಇದಾರೆ, ಅಡಿಕೆ ಸಿಪ್ಪೆಯಿಂದ ಮಾಡಲಿಕ್ಕೆ ಅವಕಾಶ ಇದೆ, ತೆಂಗಿನ ನಾರಿನ ಸಿಪ್ಪೆಯಂತೂ ಬಹಳಷ್ಟು ಈಗ ಡೋರ್ ಮ್ಯಾಟ್ ಗಳೆಲ್ಲ ಮಾಡ್ತೀವಲ್ಲ, ಅಂತದನ್ನ ಬಳಕೆ ಮಾಡ್ತಾರೆ. ಕಸದಿಂದ ರಸ ಒಂದು ರೀತಿಯಲ್ಲಿ, ಕಬ್ಬಿನ ಸಿಪ್ಪೆಯಿಂದನೂ ಮಾಡ್ತಾರಲ್ಲ. ಹೌದು, ಸರ್ಕಾರದಿಂದನೂ ಬಹಳಷ್ಟು ಅನುಕೂಲತೆ ಇದೆ. ಈಗ ತೆರಿಗೆ ವಿನಾಯಿತಿನೂ ಇದೆ, ಮತ್ತೆ ನಮ್ಗೆ ಬಂಡವಾಳ ಕೂಡ ಹಾಕ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಇದೆಲ್ಲ ಮಾತಾಡ್ತಾ ಇರಬೇಕಿದ್ರೆ ನಮ್ಮ ದೇಶದ ಬಗ್ಗೆ ಇವಾಗ ಮಾತಾಡಬೇಕಲ್ವಾ. ನಾಡಿದ್ದು 26ನೇ ತಾರೀಕು ಭಾರತದಲ್ಲಿ ಒಂದು ಪ್ರಮುಖವಾದಂತಹ ದಿವಸ, ಒಂದು ರೀತಿಯ ಹಬ್ಬ, ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ ಅಂತ. ರೂಪಕ್ಕೆ ಯಾವಾಗ್ಲೂ ಹೇಳುದಿದೆ, ಚಾಕ್ಲೇಟ್ ನೆನಪಾಗ್ತದೆ ನೋಡಿ. ಯಾಕಂದ್ರೆ ಶಾಲಾ ದಿನಗಳಲ್ಲಿ ಅಸೆಂಬ್ಲಿಯಲ್ಲಿ ಹೋಗಿ ನಿಂತುಕೊಳ್ಳುವಂತಹದ್ದು, ಮತ್ತೆ ಫ್ಲಾಗ್ ಗೆ ನಮಸ್ಕಾರ ಹೊಡೆಯುವಂತಹದ್ದು, ಇದೆಲ್ಲ ಇರ್ತದಲ್ಲ, ಅದ್ರ ಜೊತೆಗೆ ಚಾಕ್ಲೇಟ್ ತಿನ್ನುವಂತ ಒಂದು ಖುಷಿ. ಅವಾಗ ನಮ್ಮ ಗೆಳತಿಯರ ಜೊತೆ ಎಲ್ಲ ನಾವು ಇದ್ ಮಾಡ್ತಿದ್ವಿ, ನಿಮ್ಗೆ ಎಷ್ಟು ಚಾಕ್ಲೇಟ್ ಸಿಕ್ತು. ನಮ್ಮ ಅದೊಂದು ಸಂಭ್ರಮ ಇತ್ತು. ಆಗಸ್ಟ್ 15 ಮತ್ತು ಜನವರಿ 26 ಅಂದ್ರೆ ಒಂದ್ ಎರಡು ದಿನ ಮೊದಲೇ ತಯಾರಿ ಮಾಡ್ಕೊಳ್ತಿದ್ವಿ, ಯೂನಿಫಾರ್ಮ್ ರೆಡಿ ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಆಮೇಲೆ ಎನ್ಸಿಸಿ ಸ್ಕೌಟ್ ಹೋದ್ಮೇಲೆ ಆ ಯೂನಿಫಾರ್ಮ್ ಗಳನ್ನ ರೆಡಿ ಮಾಡ್ಕೊಳ್ಳೋದು, ವಾಶ್ ಮಾಡ್ಕೊಳ್ಳೋದು, ಎಲ್ಲವೂ ಮಾಡಿ ಆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಈಗಲೂ ಚೆನ್ನಾಗಿ ನಡೀತಾ ಇದೆ. ಮತ್ತು ಗಣರಾಜ್ಯೋತ್ಸವದ ಒಂದು ವಿಶೇಷ ಅಂತ ಹೇಳಿದ್ರೆ ನಮಗೆ ಆ ದಿವಸ ನಮ್ಮ ಸಂವಿಧಾನವನ್ನು ಏನು ಅಂಗೀಕಾರ ಮಾಡಿದ್ವಿ, ಇವತ್ತೇನು ನಾವು ಸ್ಪೀಚ್ ಮಾಡ್ತಾ ಇದ್ವಿ, ಏನು ಮಾತಾಡ್ತಾ ಇದೀವಿ, ಅಥವಾ ನಮ್ದು ಯಾವ ಹಕ್ಕುಗಳೆಲ್ಲ ಇದಾವೆ, ಅದನ್ನು ಅಧಿಕೃತವಾಗಿ ನಮಗೆ ಸಂವಿಧಾನ ಕೊಟ್ಟ ದಿನ ಅದು. ಹಾಗಾಗಿ ತುಂಬಾ ನಮ್ಮ ದೇಶದ ಇತಿಹಾಸ ತುಂಬಾ ಪ್ರಮುಖ ದಿನ ಅಂತ. ಹೌದೌದು, 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಯೋಚನೆ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಭಾರತ ದೇಶದ ಒಳಗಡೆ ಇರುವಂತಹ 60-70% ಪ್ರದೇಶ ಮಾತ್ರ ಭಾರತ ದೇಶದ ಒಳಗಡೆ ಸೇರ್ಕೊಂಡಿತ್ತಂತೆ. ಉಳಿದ ಕಡೆಗಳಲ್ಲಿ ಒಂದಷ್ಟು ಜನ ಪ್ರಾದೇಶಿಕವಾಗಿ ಒಂದಷ್ಟು ಸಾಮಂತರು ಅಂತ ಇರ್ತಾರಲ್ಲ ಅವರು ಇರ್ತಾ ಇದ್ರು ಅಂತ, ಅವರನ್ನೆಲ್ಲ ಒಗ್ಗೂಡಿಸಿ ಭಾರತ ದೇಶ ಅಂತ ಮಾಡಿರುವಂತಹದ್ದು ಜನವರಿ 26 ಒಂದು ದೇಶ ಆಯ್ತು, ಸಾರ್ವಭೌಮ ಸರ್ವತಂತ್ರ ಸಾರ್ವಭೌಮ ದೇಶ ಅಂತ ಹೇಳಿ. ಮತ್ತೊಂದಂದ್ರೆ ಅದನ್ನ ನಾವು ನೋಡಲೇಬೇಕು, ದೆಹಲಿಯಲ್ಲಿ ಈ ಪರೇಡ್ ನಡೆಯುತ್ತೆ, ನಮ್ಮ ಸೈನ್ಯದ ಶಕ್ತಿಯಿಂದ ಪ್ರದರ್ಶನ ಮಾಡ್ತಾರೆ. ಈಗ ನಾವು ಸ್ಟಾರ್ಟ್ಅಪ್ ಅಂದಿವಲ್ಲ, ಎಷ್ಟೋ ಸ್ಟಾರ್ಟ್ಅಪ್ ಕಂಪನಿಗಳು ಹೊಸದಾಗಿ ಈ ಡ್ರೋನ್ ಗಳನ್ನ, ಬೇರೆ ಬೇರೆ ರೀತಿ ಮಿಸೈಲ್ಸ್ ಗಳನ್ನ, ಅದನ್ನೆಲ್ಲ ಡೆವಲಪ್ ಅಂದ್ರೆ ಪಾರ್ಟ್ ಗಳನ್ನ ಡೆವಲಪ್ ಮಾಡ್ತಾ ಇದ್ರೆ, ಅವನ್ನೆಲ್ಲ ಸೇರಿಸಿ ನಮ್ಮ ಭಾರತದಲ್ಲೇ ಎಷ್ಟೋ ಈಗ ಡೆವಲಪ್ಮೆಂಟ್ ಆಗಿದೆ, ಅವನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾರೆ. ಅವನ್ನೆಲ್ಲ ನೋಡದೆ ಒಂದಿದ್ವಿ, ಯಾಕಂತ ಹೇಳಿದ್ರೆ ಮೊದಲೆಲ್ಲ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ. ಈಗ ನಾವೇ ತಯಾರ್ ಮಾಡಿರೋದು ಎಷ್ಟೋ ಅದರಲ್ಲಿರುತ್ತೆ, ಒಂದು 50% ಅದೇ ಈಗ ಕಾಣ್ತಾ ಇದೆ. ತುಂಬಾ ಸಂತೋಷ. ಯುದ್ಧ ಮಾಡುವುದಂತಂದ್ರೆ ರಾಕೆಟ್ ಲಾಂಚ್ ಮಾಡಬೇಕು ಅಥವಾ ಫೈಟರ್ ಜೆಟ್ ಗಳು ಹೋಗ್ಬೇಕು ಅಂತೆಲ್ಲ ಇತ್ತಲ್ಲ, ಈಗ ಅದಕ್ಕಿಂತ ಸಿಂಪಲ್ ಬಹಳ ಸಹಜವಾಗಿ ಈ ಏನು ಡ್ರೋನ್ ಗಳನ್ನ ಬಳಕೆ ಮಾಡಿಕೊಂಡು ಕೂಡ ಬಾಂಬ್ ಅನ್ನು ಹಾಕಬಹುದು ಅಂತ. ಆಮೇಲೆ ಈ ಸ್ವಾತಂತ್ರ್ಯದ ಬಗ್ಗೆ ಎಲ್ಲ ಮಾತನಾಡಬೇಕು, ನಾವು ಈಗ ರಿಪಬ್ಲಿಕ್ ಡೇ ಅಲ್ಲಿ ಮಾತಾಡ್ತಾ ಇದ್ವಿ, ಆದ್ರೂ ಕೂಡ 23 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹುಟ್ಟಿದ ದಿನ, ಜನ್ಮದಿನ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಹೌದು, ಆದ್ರೆ ಅವರ ವಿಧಾನವೇ ಬೇರೆಯಾಗಿತ್ತು ಅಂತ. ಈಗ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟರು, ಸಾಕಷ್ಟು ಆಂದೋಲನ ಕೂಡ ಮಾಡಿದ್ರು ಅಂತ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದಲ್ಲ, ಭಾರತದಿಂದ ಹೊರಗಡೆ, ಅವರು ನೇತಾಜಿ ಅಂತ ಕರೀತಾರಲ್ಲ, ಹೊರಗಡೆ ದೇಶದಲ್ಲಿ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಜನರನ್ನು ಒಗ್ಗೂಡಿಸಿಕೊಂಡು ಹೋರಾಟವನ್ನು ಮಾಡಿದ್ರು. ಎರಡನೇ ಮಹಾಯುದ್ಧದಲ್ಲಿ ನಮ್ದೇ ಎಷ್ಟೋ ಸೈನಿಕರನ್ನ ತಮ್ಮ ಕಡೆ ತಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಸಿದ್ರು, ಜರ್ಮನಿ ಜಪಾನ್ ಜೊತೆ ಸೇರಿ ಆಲ್ಮೋಸ್ಟ್ ಈ ಬರ್ಮಾ ವರೆಗೆ ಕ್ಯಾಪ್ಚರ್ ಮಾಡಿದ್ರು ಅವರು ಅದನ್ನ. ಆಗ ಅಲ್ಲಿ ಬಹುಶಃ ಆ ಜಪಾನ್ ಅವಾಗ ಸರೆಂಡರ್ ಆಗದೇ ಇದ್ರೆ ಮತ್ತೆ ಅವ್ರ ಆರ್ಮಿ ಮುಂದೆ ಬರ್ತಾ ಇತ್ತೇನೋ, ನಮ್ಮ ದುರಾದೃಷ್ಟ ಆಗಲೇ ಸ್ವಾತಂತ್ರ್ಯ ಸಿಗೋದದು, ಏನೋ ಆಯ್ತು ಇರ್ಲಿ. ಆಮೇಲೆ ಅವ್ರು ಹೇಳಿರುವಂತಹ ಒಂದು ಪ್ರಮುಖವಾದಂತಹ ಒಂದು ಸ್ಲೋಗನ್ ಏನಂತಂದ್ರೆ, ಗಿವ್ ಮೀ ಬ್ಲಡ್ ಐ ಶಾಲ್ ಗಿವ್ ಯು ಫ್ರೀಡಮ್, ನನಗೆ ರಕ್ತವನ್ನು ಕೊಡಿ ನಾನು ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತ ಬಹಳ ಧೀರವಾದಂತಹ ಒಂದು ಮಾತು ಅಂತ. ಬೇರೆ ದೇಶದಲ್ಲಿ ಅವರಿಗೆ ಕೆಲಸ ಮಾಡುವಂತ ಅವಕಾಶ ಇತ್ತು, ಆದ್ರೂ ಅದನ್ನ ಬಿಟ್ಟು ಬಂದು ಇಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಧುಮುಕಿದ್ರು. ಅಲ್ಲಿ ಅವರ ಕುಟುಂಬದ ಅವರ ಅಣ್ಣ ತಮ್ಮಂದ್ರೆಲ್ಲ ICS ಆಗಿದ್ರು ಆ ಕಾಲದಲ್ಲಿ, ಇವರು ICS ಆಗಿದ್ರು. ಆದ್ರೆ ಅವರು ಈ ಬ್ರಿಟಿಷರ ಚಾಕರಿ ನಾನು ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ದಾರಿಗೆ ಬಂದ್ರು. ಮತ್ತೆ ಅವ್ರು ಹುಡ್ಕೊಂಡ ದಾರಿನೂ ತುಂಬಾ ಅಂದ್ರೆ ಅದು ಸಾಮಾನ್ಯ ಮನುಷ್ಯನ್ ಮಾಡ್ಲಿಕ್ಕಾಗೋದಂತದಲ್ಲ, ಬೇರೆ ಬೇರೆ ದೇಶಗಳ ಜೊತೆ ಸೇರಿ ಬ್ರಿಟಿಷ್ ಅನ್ನ ಎದುರಿಸೋದು, ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡೋದು, ಒಂದು ಆರ್ಮಿಯನ್ನ ನಡೆಸೋದು, ಅದು ತುಂಬಾ ಇದು. ಅವರು ಆರ್ಮಿಯಲ್ಲಿ ಕೆಲಸ ಮಾಡಿದ ಒಬ್ಬ ಯಾರೊಬ್ಬರು ಅವ್ರಿಗೆ ಮಾತಾಡಿ ಬರ್ತಾರೆ, ಮೊನ್ನೆ ಇಂಟರ್ವ್ಯೂ ನೋಡ್ತಾ ಇದ್ದ, ಹಳೆ ಇಂಟರ್ವ್ಯೂ ಇರಬಹುದು ಟಿವಿಯಲ್ಲಿ, ಅವರು ಹೇಳ್ತಾ ಇದ್ರು ತಾವ್ ಹೇಗೆ ಮಾಡಿದ್ವಿ, ಬರ್ಮಾ ಅವ್ರಿಗೆ ಹೇಗೆ ಕ್ಯಾಪ್ಚರ್ ಮಾಡಿದ್ವಿ, ಬ್ರಿಟಿಷ್ ಅನ್ನ ಹೇಗೆ ಓಡಿಸಿದ್ವಿ ಅಲ್ಲಿಂದ ಅಲ್ಲಿವರೆಗೆ, ಆಮೇಲೆ ಭಾರತಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಯುದ್ಧನೇ ಮುಗಿದೋಯ್ತು ಅವಾಗ ಅಂತ. ಅಂದ್ರೆ ಈಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತನಾಡಬೇಕಿದ್ರೆ, ನಾಡಿದ್ದು 30 ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ. ಮಹಾತ್ಮ ಗಾಂಧಿ ಅದೇ ದಿವಸವನ್ನು ಆಂಟಿ ಲೆಪ್ರಸಿ ಡೇ ಅಥವಾ ಕುಷ್ಠರೋಗ ನಿರೋಧಿ ದಿನ ಅಂತಲೂ ಕೂಡ ಆಚರಣೆ ಮಾಡ್ತೀವಿ ಅಂತ. ಸ್ವಾತಂತ್ರ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡಿದಂತವ್ರು, ನಮ್ಮ ಹಿರಿಯರು ಮಾಡಿದಂತವ್ರಿಂದ ನಾವೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದಂತವ್ರು, ಆದ್ರೂ ಕೂಡ ಕಥೆಯನ್ನ ಕೇಳಿ ಗೊತ್ತಿಲ್ಲ, ಅವರನ್ನ ನೆನೆಸಿಕೊಳ್ಳೇಬೇಕಲ್ಲ. ಹೌದು, ಅವರಿಲ್ದಿದ್ರೆ ಇವತ್ತು ನಾವು ಈ ತರ ಇರ್ತಾನೆ ಇರ್ಲಿಲ್ಲ, ಇನ್ನೂ ದಾಸರ ಅವ್ರ ದಾಸಿದಲ್ಲೇ ಇರ್ತಿದ್ವಿ. ಹಾಗಾದ್ರೆ ನಮ್ಮ ಈಗಿನ ಒಂದು ಕರ್ತವ್ಯ ಏನು ಅಂತಂದ್ರೆ, ಸಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಕಳ್ಕೊಳ್ಬಾರ್ದು ಅಂತ. ಈಗ ಬೇರೆ ಬೇರೆ ದೇಶಗಳು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರಬಹುದು, ಆದರೂ ಕೂಡ ಭಾರತ ದೇಶ ನಮ್ಮ ದೇಶ ಅನ್ನುವಂತಹ ಒಂದು ಹೆಮ್ಮೆ ಇರಬೇಕು, ಜೊತೆಗೆ ದೇಶಕ್ಕಾಗಿ ನಾವು ಏನು ಕೊಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು ಅಂತ. ನೇರವಾಗಿ ನಾವು ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರಬಹುದು, ಆದರೂ ಕೂಡ ಸಂಪನ್ಮೂಲಗಳ ಹಿತಮಿತವಾದಂತಹ ಬಳಕೆ ಮಾಡುವಂತಹದ್ದು, ಸೈನಿಕರಿಗೆ ಒಂದು ಮೋರಲ್ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಅದನ್ನು ನೀಡುವಂತಹದ್ದು ಕೂಡ ಮುಖ್ಯವಾಗ್ತದೆ. ಮಾತಾಡಿ ಮಾತಾಡಿ ಗಂಟ್ಲು ಕಟ್ತಾ ಇದೆ ಯಾಕೋ. ಹೌದು, ದೀಪಕ್ ಅಣ್ಣನು ಕೆಮ್ತಾ ಇದ್ದಾರೆ, ಸ್ವಲ್ಪ ಕಷಾಯ ಮಾಡ್ಬಿಡ್ತೇನೆ. ಸರಿ ಸರಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ದೀಪಕ್ ಶೇಣ್ಮಿ ಹಾಗೂ ರೂಪಾಗೌಡ. ಈಗ ಕೇಳಿ ಕೃಷಿ ಮಾಹಿತಿ. ಎಲೆ ಚುಕ್ಕಿ ರೋಗವನ್ನು ಅಡಿಕೆ ಸಸಿ ಮತ್ತು ಸಣ್ಣ ಮರಗಳಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕಾಣಬಹುದು. ಇತ್ತೀಚೆಗೆ ಈ ರೋಗ ಹಲವೆಡೆ ಗಂಭೀರ ಸ್ವರೂಪವನ್ನು ಪಡೆದಿದೆ. ತಕ್ಷಣ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಮೊತ್ತ ಮೊದಲು ಎಲೆ ಚುಕ್ಕಿ ರೋಗದ ತೀವ್ರತೆಯನ್ನು ಗಮನಿಸಿದ್ದು ಭಾರತದ ಈಶಾನ್ಯ ರಾಜ್ಯ ತ್ರಿಪುರಾದ ಜಂಪುಯಿ ಹಿಲ್ಸ್ ಪ್ರದೇಶದಲ್ಲಿ. ಕರ್ನಾಟಕದ ಮೂಡಿಗೆರೆ ತಾಲೂಕಿನ ಕಳಸದ ಮರಸಣಿಗೆ ಪ್ರದೇಶದಲ್ಲಿ ಕೆಲವೇ ತೋಟಗಳಿಗೆ ಸೀಮಿತವಾಗಿದ್ದ ಎಲೆಚುಕ್ಕಿ ರೋಗದ ಲಕ್ಷಣ ಮರು ವರ್ಷದಲ್ಲಿ ಹಲವು ತೋಟಗಳಿಗೆ ಹಬ್ಬಿತ್ತು. ಈ ರೋಗ ಗಾಳಿ ಮುಖೇನ ಹರಡುವ ಕಾರಣ ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡದೇ ಇದ್ರೆ ಈ ರೋಗವನ್ನು ನಿಯಂತ್ರಿಸುವುದು ಕಷ್ಟ. ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಹಲವು ಪ್ರದೇಶಗಳಲ್ಲಿ ಈ ಎಲೆಚುಕ್ಕಿ ರೋಗದ ಲಕ್ಷಣ ಇತ್ತೀಚೆಗೆ ಕಾಣಿಸಿಕೊಂಡಿದೆ. ಕೇರಳ ಹಾಗೂ ತಮಿಳುನಾಡಿಗೂ ಈ ರೋಗ ಪಸರಿಸಿದೆ. ಕೊಲೆಟೋಟ್ರೈಕಮ್ ಸ್ಪಿಸಿಸ್ ಮತ್ತು ಫಿಲೋಸ್ಟಿಕ್ಟಾ ಅರೆಕೆ ಎನ್ನುವ ಶಿಲೀಂಧ್ರಗಳು ಸಾಮಾನ್ಯವಾಗಿ ಈ ಅಡಿಕೆಯಲ್ಲಿ ಎಲೆಚುಕ್ಕಿ ರೋಗವನ್ನು ಉಂಟು ಮಾಡುತ್ತೆ. ಆದರೆ ಇತ್ತೀಚೆಗೆ ಗಂಭೀರ ಸ್ವರೂಪದಲ್ಲಿ ಕಾಣಿಸಿಕೊಂಡಿರುವ ಎಲೆಚುಕ್ಕಿ ರೋಗಕ್ಕೆ ಕೊಲೆಟೋಟ್ರೈಕಮ್ ಕಹಾವೆ ಸಬ್ ಸ್ಪೀಸಿಸ್ ಸಿಗಾರೋ ಎನ್ನುವ ಶಿಲೀಂಧ್ರವು ಪ್ರಮುಖ ಕಾರಣವೆಂದು ತಿಳಿದು ಬಂದಿದೆ. ಎಲೆಚುಕ್ಕಿ ರೋಗದಿಂದ ಪತ್ರ ಹರಿತ್ತು ಕಡಿಮೆಯಾಗಿ ಉತ್ಪಾದನೆ ಕಡಿಮೆಯಾಗುತ್ತೆ. ಇದು ಮರದ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ದೀರ್ಘಕಾಲದ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಎಲೆಚುಕ್ಕಿ ರೋಗದ ಲಕ್ಷಣಗಳು ಅಡಿಕೆ ಮರದ ಎಲೆಯಲ್ಲಿ ಹಳದಿ ಬಣ್ಣದಿಂದ ಆವೃತವಾಗಿರುವ ಕಂದು ಬಣ್ಣದ ಸಣ್ಣ ಚುಕ್ಕೆಗಳಿದ್ದರೆ ಅದು ಎಲೆಚುಕ್ಕೆ ರೋಗ ಅಂತ ಅರ್ಥ. ಕೆಲವೊಮ್ಮೆ ಕಪ್ಪು ಬಣ್ಣದ ಅಂಚು ಇರುವ ಬೂದು ಬಣ್ಣದ ಸಣ್ಣ ಚುಕ್ಕೆಗಳನ್ನು ಕೂಡ ಕಾಣಬಹುದು. ಈ ರೀತಿಯ ಸಣ್ಣ ಚುಕ್ಕೆಗಳು ದೊಡ್ಡದಾಗಿ ಒಂದಕ್ಕೊಂದು ಸೇರಿ ಇಡೀ ಸೋಗೆಗೆ ಹಬ್ಬಿ ಅದನ್ನು ಒಣಗಿಸುತ್ತೆ. ಮೊದಲು ಕೆಳಭಾಗದ ಒಂದೆರಡು ಎಲೆಗಳಲ್ಲಿ ರೋಗ ಲಕ್ಷಣ ಕಾಣಿಸಿಕೊಂಡರೆ ರೋಗದ ತೀವ್ರತೆ ಜಾಸ್ತಿಯಾದಾಗ ನಾಲ್ಕೈದು ಎಲೆಗಳಿಗೂ ಹಬ್ಬತ್ತೆ. ಅಡಿಕೆ ಕಾಯಿ ಮತ್ತು ಹಾಳೆಯ ಮೇಲೂ ಚುಕ್ಕಿಗಳನ್ನು ಕಾಣಬಹುದು. ರೋಗಬಾಧಿತ ಕಾಯಿಗಳು ಬಲಿಯುವ ಮೊದಲೇ ಹಳದಿಯಾಗಿ ಬೀಳುತ್ತವೆ. ಕೆಲವೊಮ್ಮೆ ಕಾಯಿಯ ಮೇಲೆ ಚುಕ್ಕೆ ಮೂಡಿದ ಜಾಗವು ಸೀಳಿ ಅವು ಉದುರುವುದಿದೆ. ಈ ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗವು ಕಂಡುಬಂದಾಗ ಅಧಿಕ ರೋಗಬಾಧಿತ ಎಲೆಗಳನ್ನು ತೊಂದರಿಸಿ ತೆಗೆದು ನಾಶ ಮಾಡುವುದು ಸೋಂಕು ಕಡಿಮೆ ಮಾಡಲು ಪ್ರಯೋಜನಕಾರಿ. ಈ ಕೆಲಸ ಪ್ರಾಯೋಗಿಕವಾಗಿ ಕಷ್ಟ, ಆದರೆ ತೀವ್ರ ಬಾಧೆ ಇರುವಲ್ಲಿ ಇದು ಅನಿವಾರ್ಯ. ರೋಗಬಾಧಿತ ತೋಟಗಳಲ್ಲಿ ಅಡಿಕೆ ಗೊನೆಗಳಿಗೆ ಬೋರ್ಡೋ ಮಿಶ್ರಣ ಸಿಂಪಡಣೆ ಮಾಡುವಾಗ ಎಲೆಗಳಿಗೂ ಮಾಡುವುದು ಒಳಿತು. ಹೆಚ್ಚು ರೋಗಬಾಧೆ ಇರುವ ತೋಟಗಳಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ಸಮಯದಲ್ಲಿ ಮಳೆ ಇಲ್ಲದೇ ಇದ್ದಾಗ ಪ್ರೊಫಿಕೊನೋಜೋಲ್ ಅಥವಾ ಟೆಬುಕೊನೋಜೋಲ್ ಅಥವಾ ಹೆಕ್ಸಾಕೊನೋಜೋಲ್ ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಎಲೆಗಳಿಗೆ ಸಿಂಪಡಿಸಬೇಕು. 3-4 ವಾರಗಳ ನಂತರ ಪ್ರೊಫಿನೆಬ್ 70 WP ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸಬೇಕು. ಶಿಲೀಂಧ್ರನಾಶಕ ದ್ರಾವಣ ತಯಾರಿಸುವಾಗ ಪ್ರತಿ ಲೀಟರ್ ದ್ರಾವಣಕ್ಕೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಅಂಟನ್ನು ಸೇರಿಸಬೇಕು. ತೀವ್ರ ರೋಗಬಾಧೆ ಇರುವಲ್ಲಿ ಜನವರಿ ತಿಂಗಳ ನಂತರ ಸಿಂಗಾರ ಒಣಗುವ ರೋಗಕ್ಕೆ ಪ್ರೊಫಿಕೊನೋಜೋಲ್ ಶಿಲೀಂಧ್ರನಾಶಕ ಸಿಂಪಡಿಸುವಾಗ ಎಲೆಚುಕ್ಕೆ ರೋಗವಿರುವ ಮರದ ಎಲೆಗಳಿಗೂ ಸಿಂಪಡಿಸುವುದು ಒಳಿತು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ನೀಡುವುದು ಮತ್ತು ಹುಳಿ ಮಣ್ಣಿಗೆ ಸುಣ್ಣ ಹಾಕುವುದು ಒಳಿತು. ಸಾಮಾನ್ಯವಾಗಿ ಅಡಿಕೆ ಮರಕ್ಕೆ 12 ಕಿಲೋಗ್ರಾಂ ಹಟ್ಟಿ ಗೊಬ್ಬರ ಮತ್ತು ಹಸಿರೆಲೆ, ಯೂರಿಯಾ 220 ಗ್ರಾಂ, ರಾಕ್ ಫಾಸ್ಫೇಟ್ 200 ಗ್ರಾಂ ಹಾಗೂ ಪೊಟ್ಯಾಷ್ 240-35 ಗ್ರಾಂ ನೀಡಬೇಕು. ರಸಗೊಬ್ಬರಗಳನ್ನು ಕನಿಷ್ಠ ಎರಡು ಕಂತುಗಳಲ್ಲಿ ನೀಡಬೇಕು. ಜೊತೆಗೆ ಲಘು ಪೋಷಕಾಂಶಗಳಾದ ಸತುವಿನ ಸಲ್ಫೇಟ್ 5 ಗ್ರಾಂ, ಬೋರಾಕ್ಸ್ 5 ಗ್ರಾಂ ಕೂಡ ನೀಡಬಹುದು. ಈ ಎಲೆಚುಕ್ಕಿ ರೋಗವು ಗಾಳಿಯಲ್ಲಿ ಬಹಳ ಬೇಗನೆ ಹರಡುತ್ತೆ. ಹಾಗಾಗಿ ರೋಗಪೀಡಿತ ಅಡಿಕೆ ಸಸಿಗಳನ್ನು ರೋಗವಿಲ್ಲದ ಪ್ರದೇಶಕ್ಕೆ ಸಾಗಿಸದಿರುವುದು ಮತ್ತು ಸಮುದಾಯ ಮಟ್ಟದ ರೋಗ ನಿಯಂತ್ರಣ ಕ್ರಮಗಳು ಬಹಳ ಮುಖ್ಯವಾಗಿರುತ್ತೆ. ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು 1.60 ಲಕ್ಷ ಟನ್ ಒಣ ಅಡಿಕೆ ಸಿಪ್ಪೆ ಲಭ್ಯವಿರುತ್ತೆ ಎಂದು ಅಂದಾಜು ಮಾಡಲಾಗಿದೆ. ಅಡಿಕೆ ತೋಟಗಳಿಂದ ಸುಮಾರು ವಾರ್ಷಿಕ 3.75 ಲಕ್ಷ ಟನ್ಗಳಷ್ಟು ಎಲೆಗರಿಗಳು ದೊರೆಯುತ್ತೆ. ಇದಲ್ಲದೆ ಸುಮಾರು 1,000 ಮಿಲಿಯನ್ಗಳಷ್ಟು ಅಡಿಕೆ ಹಾಳೆಗಳು ಸಿಗ್ತಾ ಇದೆ. ಇದರಿಂದ ಸುಮಾರು 2.5 ಲಕ್ಷ ಟನ್ಗಳಷ್ಟು ತ್ಯಾಜ್ಯ ವಸ್ತು ಅಡಿಕೆಯಿಂದ ದೊರೆಯುತ್ತೆ. ಸಾಂಪ್ರದಾಯಿಕವಾಗಿ ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲಾಗ್ತಾ ಇದ್ದ ಈ ಅಡಿಕೆ ಬೆಳೆ ಈಗ ಅರೆ ಮಲೆನಾಡು ಹಾಗೂ ಬಯಲುಸೀಮೆಗೂ ವ್ಯಾಪಿಸಿದೆ. ನಮ್ಮ ರಾಜ್ಯದಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ 70% ಹೆಚ್ಚಿದ್ದು ಇದು ಅಡಿಕೆ ಬೆಳೆಯ ಜನಪ್ರಿಯತೆ ಹಾಗೂ ಲಾಭದಾಯಕತೆಯ ಸೂಚನೆ. ಪ್ರತಿ ವರ್ಷವೂ ಒಂದೇ ಸಮನಾಗಿ ಬೆಳೆಯ ವಿಸ್ತೀರ್ಣ ಏರಿಕೆಯಾಗ್ತಾ ಇದ್ರೂ ಉತ್ಪಾದಕತೆಯಲ್ಲಿ ಯಾವುದೇ ಹೆಚ್ಚಳ ನಿರೀಕ್ಷಿತ ಮಟ್ಟದಲ್ಲಿ ಸಾಧ್ಯವಾಗ್ತಾ ಇಲ್ಲ. 2015-16 ಸಾಲಿನಲ್ಲಿ 67,827 ಟನ್ ಅಡಿಕೆಯನ್ನ ನೆರೆಯ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ. ಬೆಳೆಯ ಉತ್ಪಾದಕತೆಯನ್ನ ಹೆಚ್ಚಿಸಲು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಅತ್ಯಂತ ಅವಶ್ಯಕ. ಆದ್ದರಿಂದ ಸಂದರ್ಭಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ನಿಯಂತ್ರಣ, ಬೇರಿನ ಪ್ರದೇಶದಲ್ಲಿ ಸೂಕ್ತ ನೀರಿನ ಪ್ರಮಾಣ, ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಸೂಕ್ತ ಪರೀಕ್ಷೆಗಳ ಆಧಾರದ ಮೇಲೆ ಕೈಗೊಳ್ಳಬೇಕಾಗಿದೆ. ವರ್ಷ ಕಳೆದಂತೆ ನಮ್ಮ ಅವಶ್ಯಕತೆಗಳಿಗಾಗಿ ಸಾವಯವ ಗೊಬ್ಬರ ತಯಾರಿಸುವ ಬೆಳೆಗಾರರ ಸಂಖ್ಯೆ ಕಡಿಮೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ತೀರ ಪ್ರದೇಶದ ಅಡಿಕೆ ಬೆಳೆಗೆ ಬಯಲುಸೀಮೆಯಿಂದ ಗೊಬ್ಬರದ ಸರಬರಾಜು ಅನಿವಾರ್ಯವಾಗಿದೆ. ಸಾಗಾಣಿಕೆ ವೆಚ್ಚವೂ ಸೇರಿ ಕೊಟ್ಟಿಗೆ, ಕುರಿ, ಕೋಳಿ ಹಾಗೂ ಎಲ್ಲಾ ಬಗೆಯ ಸಾವಯವ ಗೊಬ್ಬರಗಳ ಬೆಲೆಯೂ ಬಹಳ ಜಾಸ್ತಿಯಾಗಿದ್ದು ಮಣ್ಣಿನ ಗುಣಮಟ್ಟ, ರಚನೆ, ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹಾಗೂ ಲಘು ಪೋಷಕಾಂಶಗಳ ಸರಬರಾಜಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಅಡಿಕೆ ಬೆಳೆಗಾರರು ತಮ್ಮ ತೋಟದಲ್ಲಿಯೇ ಲಭ್ಯವಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರವನ್ನ ತಯಾರಿಸುವುದು ಸೂಕ್ತ. ಕರ್ನಾಟಕ ರಾಜ್ಯದಲ್ಲಿ 2.17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೆಯಲಾಗ್ತಾ ಇದ್ದು 3.24 ಲಕ್ಷ ಟನ್ ಅಡಿಕೆಯನ್ನ ಉತ್ಪಾದಿಸಲಾಗ್ತಾ ಇದೆ. ಹಸಿ ಅಡಿಕೆಯನ್ನ ಸುಲಿದಾಗ ಅಥವಾ ಚಾಲಿ ಅಡಿಕೆಯನ್ನ ಒಣ ಅಡಿಕೆಯಿಂದ ಬೇರ್ಪಡಿಸಿದಾಗ ಬಹಳ ಪ್ರಮಾಣದ ಅಡಿಕೆ ಸಿಪ್ಪೆಯ ರಾಶಿ ನಿರ್ಮಾಣವಾಗುತ್ತೆ. ಪ್ರತಿ ಹೆಕ್ಟೇರ್ ತೋಟದಲ್ಲಿ 7,015 ಕೆಜಿ ಎಲೆ, 375 ಕೆಜಿ ಹೊನೆ ಹಾಗೂ 1,600 ಕೆಜಿ ಅಡಿಕೆಯ ಸಿಪ್ಪೆಯ ಅಂದಾಜು ಒಣತ್ಯಾಜ್ಯ ಲಭ್ಯವಿರುತ್ತೆ. ಈ ತ್ಯಾಜ್ಯ ವಸ್ತುಗಳನ್ನ ರಸ್ತೆ ಬದಿಯ ಖಾಲಿ ಜಾಗದಲ್ಲಿ ಸುರಿಯೋದು ಅಥವಾ ಸ್ವಲ್ಪ ಸಮಯದ ನಂತರ ಬೆಂಕಿ ಹಾಕಲಾಗುವುದು, ಇದರಿಂದ ತ್ಯಾಜ್ಯ ವಿಲೇವಾರಿಯೂ ಸರಿಯಾಗಿ ಆಗೋದಿಲ್ಲ. ಇದು ವಾಯು ಹಾಗೂ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಪರಿಸರ ನಾಶದ ಜೊತೆಗೆ ಅಡಿಕೆ ಸಿಪ್ಪೆಯು ನೀರು ಹೋಗುವ ಚರಂಡಿ, ಬಾವಿ, ಹೊಂಡ, ನದಿಗಳಲ್ಲಿ ಶೇಖರವಾಗುತ್ತಾ ನೀರಿನ ಹರಿಯುವಿಕೆಯಲ್ಲಿ ಅಡಚಣೆ ಹಾಗೂ ನೀರಿನ ಸಂಗ್ರಹಣಾ ಪ್ರಮಾಣವನ್ನ ಕುಂಠಿತಗೊಳಿಸುತ್ತೆ. ಆದ್ದರಿಂದ ಅಡಿಕೆ ಸಿಪ್ಪೆಯ ಸರಿಯಾದ ಉಪಯೋಗ ಪ್ರತಿ ಬೆಳೆಗಾರರ ಜವಾಬ್ದಾರಿ. ಅಡಿಕೆ ಸಿಪ್ಪೆಯಲ್ಲಿ ಹೆಚ್ಚಾಗಿರುವಂತಹ ಇಂಗಾಲ, ಸಾರಜನಕದ ಅನುಪಾತ, ಲಿಗ್ನಿನ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಪ್ರಮಾಣ ಅಡಿಕೆ ಸಿಪ್ಪೆಯ ಕೊಳೆಯುವಿಕೆಯಲ್ಲಿರುವ ಪ್ರಮುಖ ಅಡಚಣೆ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಇಂಗಾಲ, ಸಾರಜನಕದ ಅನುಪಾತ 20:1 to 30:1 ಅತಿ ಅವಶ್ಯಕವಾಗಿರುತ್ತದೆ. ಇಲ್ಲವಾದರೆ ಗೊಬ್ಬರ ತಯಾರಿಕೆಯಲ್ಲಿ ಹೆಚ್ಚಿನ ಸಮಯ ಬೇಕಾಗುತ್ತೆ. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಸಂಶೋಧನೆಯಿಂದ ಕಡಿಮೆ ಅವಧಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನ ಬಳಸಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರವನ್ನ 160-180 ದಿನಗಳಲ್ಲಿ ತಯಾರಿಸಬಹುದು. ಈ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಸುವುದಕ್ಕೆ ಒಣಗಿದ ಅಡಿಕೆ ಸಿಪ್ಪೆಯನ್ನ ಮಾತ್ರ ಉಪಯೋಗಿಸಬೇಕು. ಆದ್ದರಿಂದ ಹಸಿ ಅಡಿಕೆಯನ್ನ ಸುಲಿಸಿ ನಂತರ ಬರುವ ಸಿಪ್ಪೆಯನ್ನು 2-3 ತಿಂಗಳವರೆಗೆ ಬಯಲಿನಲ್ಲಿ ಒಣಗಿಸಬೇಕು. ಚಾಲಿ ಅಡಿಕೆ ಸಿಪ್ಪೆಯನ್ನ ನೇರವಾಗಿ ಉಪಯೋಗಿಸಬಹುದು. ಗುಂಡಿಯ ತಳಭಾಗದಲ್ಲಿ ನೆಲದ ಮೇಲೆ ತೆಳುವಾಗಿ ಒಣ ಎಲೆ, ಸ್ವಲ್ಪ ಪ್ರಮಾಣದ ಕೆಂಪು ಮಣ್ಣು ಹರಡಿ ಇದರ ಮೇಲೆ ಕಾಲು ಭಾಗ ಅಡಿಕೆ ಸಿಪ್ಪೆಯನ್ನ ತುಂಬಿ ನಂತರ 1 ಕೆಜಿ ಸೂಕ್ಷ್ಮ ಜೀವಿಗಳ ಮಿಶ್ರಣ, 1 ಕೆಜಿ ಯೂರಿಯಾ ಹಾಕಿ ಸಗಣಿ ಬಗಡ ಸಿಂಪಡಿಸಿ ಪುನಃ 2 ಬಾರಿ ಕಾಲು ಭಾಗದಷ್ಟು ಅಡಿಕೆ ಸಿಪ್ಪೆಯನ್ನ ತುಂಬಿ ಯೂರಿಯಾ ಸೂಕ್ಷ್ಮ ಜೀವಿಗಳ ಮಿಶ್ರಣ ಹಾಗೂ ಸಗಣಿಯನ್ನ ಹಾಕಿ ಮೇಲ್ಭಾಗವನ್ನ ತೆಂಗಿನ ಸೋಗಿನಿಂದ ಮುಚ್ಚಿ ಸಾಧ್ಯವಾದರೆ ಚಪ್ಪರ ಮಾಡಿ ಸೂರ್ಯನ ಬಿಸಿಲು ಭಾಗಶಃ ಬೀಳುವಂತೆ ಮಾಡಿದರೆ ಒಳ್ಳೆಯದು. ಎರಡು ಮೂರು ದಿನಗಳಿಗೊಮ್ಮೆ ನೀರನ್ನ ಹಾಕಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕು. ತಿಂಗಳಿಗೊಮ್ಮೆ ಮೂರು ತಿಂಗಳವರೆಗೆ ಗುದ್ದಲಿಯಿಂದ ಅಡಿಕೆ ಸಿಪ್ಪೆಯನ್ನ ತಿರುವಿ ಹಾಕಬೇಕು. ಮೂರು ತಿಂಗಳ ನಂತರ ಪ್ರತಿ ಗುಂಡಿಗೆ 5 ಕೆಜಿ ಎರೆಹುಳಗಳನ್ನ ಬಿಡಬೇಕು. ಪ್ರತಿ ವಾರ ತೆಳುವಾಗಿ ಸೆಗಣಿ ಗೊಬ್ಬರವನ್ನ ಹಾಕಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕು. ಎರೆಹುಳು ಹಾಕಿದ ನಂತರ ಯಾವುದೇ ರೀತಿಯ ಮಿಶ್ರಣ ಮಾಡಬಾರದು. ಮಳೆಗಾಲದಲ್ಲಿ ನೀರು ನಿಂತರೆ ಕೆಳಭಾಗದಲ್ಲಿ ಒಂದು ಪೈಪ್ ಹಾಕಿ ಹೆಚ್ಚಾದ ನೀರನ್ನ ತೆಗಿಬೇಕು. ಹೀಗೆ ಮಾಡಿದಲ್ಲಿ 6 ತಿಂಗಳಲ್ಲಿ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತೆ. ಕೃಷಿಯಲ್ಲಿ ಮಣ್ಣಿನ ಸುಸ್ಥಿರತೆ ಕಾಪಾಡುವುದು ಬಹಳ ಅವಶ್ಯ. ಇದಕ್ಕಾಗಿ ತೋಟದಲ್ಲಿ ದೊರಕುವ ಸಂಪನ್ಮೂಲಗಳನ್ನ ಬಳಸಿ ಗೊಬ್ಬರಗಳನ್ನ ತಯಾರು ಮಾಡಿ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದು. ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡುವ ಕೃಷಿ ತಂತ್ರಜ್ಞಾನವು ಕಡಿಮೆ ವೆಚ್ಚದ್ದಾಗಿದ್ದು ಪರಿಸರ ಸ್ನೇಹಿ ಮತ್ತು ರೈತ ಸ್ನೇಹಿ ವಿಧಾನವಾಗಿದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾಗಿ ಕೊಳೆಯಿಸಿ ಉತ್ತಮ ಗೊಬ್ಬರವನ್ನಾಗಿ ಮಾಡಿ ಆರೋಗ್ಯಕರ ಮಣ್ಣಿನ ವಾತಾವರಣ ಕಾಪಾಡುವುದರಲ್ಲಿ ಮತ್ತು ಮಣ್ಣಿನ ಸುಸ್ಥಿರತೆ ಕಾಪಾಡುವುದು ತುಂಬಾ ಸಹಾಯಕವಾಗಿರುತ್ತೆ. ಕೃಷಿ ಮಾಹಿತಿಯನ್ನ ಕೇಳಿದ್ರಿ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಚವ್ವ, ಗಂಗಯ್ಯ, ತೆರಗಾವಿ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. ಮೂವತ್ತು ನಿಂಬಿ ಹಣ್ಣ ಮುಂಗಯ್ಯ ಹಿಡಿಕೊಂಡ ಮುಂಬಯ ಗುಡಯ್ಯ ಬಾವ ಹೂವ ಬಾಡಿದು ಸರೇ ನಾವು ಮಾಡಿದಳಾ.